ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1 ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390. ಕಿಸಾನ್ ಮಣಿ ಕಾರ್ಯಕ್ರಮದ ಆರಂಭದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಹಿರಿಯೂರು ತಾಲೂಕು ವಾಣಿವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಮತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿ ಬರೋಣ. ರೈತ ಬಾಂಧವರೇ, ಇದೀನ್ ನಮ್ಮ ಜೊತೆ ಹಿರಿಯೂರು ತಾಲೂಕು ವಾಣಿವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿ ಸುಮತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ದಿನ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸುಮತಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸುಮತಿ ಮೇಡಮ್, ಈಗ ನಾವು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ನಾನು 16 ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ತರಬೇತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಪಡ್ಕೊಂಡೆ ಸರ್. ಇಲ್ಲಿ ಬಿಂದು ಮೇಡಮ್ ಅಂತ ಹೇಳಿ ಹೋಮ್ ಸೈಂಟಿಸ್ಟ್ ಇದ್ರು ಸರ್, ಅವರಿಂದ ತರಬೇತಿ ತಗೊಂಡು ಆ ಒಂದು ಸಾಲಿನಿಂದಲೇ ನಾವು 17 ಸದಸ್ಯರಿದ್ದೀವಿ ಸರ್. ನಮ್ಮ ಶ್ರೀರಾಮ್ ಆತ್ಮ ಆಹಾರ ಭದ್ರತಾ ಎನ್ನುವ ಒಂದು ಗುಂಪನ್ನು ರಚನೆ ಮಾಡಿಕೊಂಡಿದ್ದೀವಿ ಸರ್. ಅದು ನಮಗೆ ಕೃಷಿ ಇಲಾಖೆ ಅವರ ಸಂಪರ್ಕದಿಂದ ಸರ್, ಅವರು ತಾಂತ್ರಿಕ ಸಲಹೆಗಾರರು ಬಂದು ಈ ರೀತಿ ಒಂದು ಗುಂಪನ್ನು ರಚನೆ ಮಾಡ್ಕೊಳ್ಳಿ ಅಮ್ಮ, ನಿಮಗೆ ನಾನಾ ವಿಧವಾದ ತರಬೇತಿಗಳು ದೊರೆಯುತ್ತೆ, ಅದರಿಂದ ನೀವು ಸಬಲೀಕರಣ ಆಗಬಹುದು ಅನ್ನುವ ವಿಷಯಗಳನ್ನು ನಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟರು ಸರ್. ಮಾಹಿತಿ ತೆಗೆದುಕೊಂಡ ನಂತರ ನಾವು ಗುಂಪನ್ನು ರಚನೆ ಮಾಡಿಕೊಂಡು ಆ ಗುಂಪಿನಿಂದ ಬಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ತಗೊಂಡ್ವಿ ಸರ್. 16 ಸಾಲಿನಲ್ಲೇ ತಗೊಂಡ್ವಿ ಸರ್. ತೆಗೆದುಕೊಂಡು 4 ರಾಗಿ ಮಾಲ್ಟ್ ಅನ್ನುವ ಒಂದು ಉತ್ಪನ್ನಕ್ಕೆ ಕೈ ಹಾಕಿದ್ವಿ ಸರ್. ಮಾಡಿಕೊಂಡಿದ ತಕ್ಷಣ ಎಲ್ಲಾ ಅಂಗಡಿಗಳಲ್ಲಿನೂ ತಗೊಂಡೋಗಿ ಕೊಟ್ವಿ ಸರ್. ಆಗ ಅವರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಅಂದ್ರೆ ನಾವು ಸುಮ್ಮನೆ ಪೇಪರ್ ಕವರ್ಗಳಲ್ಲಿ ತಗೊಂಡೋಗಿ ಕೊಟ್ವಿ ಸರ್. ಅಮ್ಮ, ನೀವು ನಮಗೆ ಪರಿಚಯ ಇದ್ದೀರಾ, ಆದರೆ ಗ್ರಾಹಕರು ಬಂದು ಈ ರೀತಿ ಉತ್ಪನ್ನಗಳನ್ನು ಖರೀದಿಸೋದಿಲ್ಲ, ನೀವು ಗ್ರಾಹಕರು ತಗೊಳ್ಕೊಳ್ಳೋ ರೀತಿ ನೀವು ಉತ್ಪನ್ನವನ್ನು ಬದಲಾವಣೆ ಮಾಡ್ಕೋಬೇಕು, ಅದನ್ನು ತಾಂತ್ರಿಕವಾಗಿ ಯಾವ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಆ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರನೇ ಗ್ರಾಹಕರು ನಿಮ್ಮ ಉತ್ಪನ್ನವನ್ನು ಖರೀದಿಸ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಹೇಳಿದ್ರು ಸರ್. ಆಗ ನಮಗೆ ಮಾರ್ಗದರ್ಶನ ಸಿಗ್ಲಿಲ್ಲ ಸರ್, ಎಲ್ಲಿ ತಗೋಬೇಕು, ಏನ್ ತಗೋಬೇಕು, ಲೈಸೆನ್ಸ್ ಎಲ್ಲಿ ತಗೋಬೇಕು, ಬ್ರ್ಯಾಂಡಿಂಗ್ ಎಲ್ಲಿ ಮಾಡಬೇಕು, ಲೋಗೋ ಎಲ್ಲಿ ಮಾಡಬೇಕು. ನಾವು ಸಾಧಾರಣವಾದ ರೈತ ಮಹಿಳೆಯರು ಸರ್, ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಿಳ್ಕೊಂಡು ಸರ್, ನಂತರ ಡಿಸಿ ಆಫೀಸಲ್ಲಿ ಸ್ಟಾಲ್ ಕೊಟ್ಟರು ಸರ್ ನಮಗೆ. ಆಗ ವಿನೋದ್ ಪ್ರಿಯಾ ಮೇಡಮ್ ಇದ್ರು ಸರ್, ಆಗ ಅವರು ನಮಗೆ ಮಾರ್ಗದರ್ಶನ ಕೊಟ್ಟರು, ಇಲ್ಲಮ್ಮ ನೀವು ಲೈಸೆನ್ಸ್ ತಗೊಳ್ಳಿ, ಅದಕ್ಕೆ ಅವ್ರನ್ನೆಲ್ಲ ಲೈಸೆನ್ಸ್ನವ್ರು ಅಲ್ಲಿಗೆ ಬರ ಕೇಳಿಬಿಟ್ಟು ಲೈಸೆನ್ಸ್ಗೆ ಅಪ್ಲೈ ಮಾಡಿಸ್ಕೊಟ್ರು ಸರ್. ಆಗ ನಾವು ಆತ್ಮ ಅನ್ನೋ ಒಂದು ಇದರಿಂದ ಅನ್ನ ಊಟ ಮಾಡ್ತಾ ಇರೋದ್ರಿಂದ ಆತ್ಮನೇ ನಮ್ಮ ಬ್ರ್ಯಾಂಡೆಡ್ ಆಗಿ ನಾವು ಬದಲಾವಣೆ ಮಾಡಿಕೊಂಡ್ವಿ ಸರ್. ನಮ್ಮ ಲೋಗೋ ಆತ್ಮ ಅಂತಲೇ ಮಾಡ್ಕೊಂಡಿದ್ದೀವಿ ಸರ್. ಈಗ ನಾವು ಸಿರಿಧಾನ್ಯಗಳಲ್ಲಿ ಸಿರಿಧಾನ್ಯಗಳ ಮಾಲ್ಟ್ ಮತ್ತೆ ರಾಗಿ ಮಾಲ್ಟ್, ರಾಗಿಯಿಂದ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಲಡ್ಡು, ರಾಗಿಯಿಂದ ಹುರಿಹಿಟ್ಟು, ರಾಗಿಯಿಂದ ಬಿಸ್ಕೆಟ್ ಈ ರೀತಿ ನಾನಾ ವಿಧವಾದ ತಿಂಡಿಗಳನ್ನು ತಯಾರಿಸ್ತಾ ಇದೀವಿ ಸರ್. ಸಿರಿಧಾನ್ಯಗಳಿಂದಲೂ ಸಿರಿಧಾನ್ಯಗಳ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಲಡ್ಡು ಆ ರೀತಿ ಮಾಡ್ತಿದೀವಿ ಸರ್. ಆದರೆ ಅಂಗಡಿಯಿಂದ ಸಿಗೋ ಮಿನರಲ್ ಆಯಿಲ್ಗಳಿಂದ ನಾವು ಯಾವುದೇ ಎಣ್ಣೆಗಳನ್ನು ಮಾಡೋದಿಲ್ಲ ಸರ್. ಗಾಣದ ಎಣ್ಣೆಗಳಿಂದ ಈ ಉತ್ಪನ್ನಗಳನ್ನು ನಾವು ಕರೆದು ಮಾಡಿಕೊಡ್ತಾ ಇದೀವಿ ಸರ್. ಹಂಗಾಗಿ ನಮಗೆ ಬೇಡಿಕೆ ಚೆನ್ನಾಗಿ ಬರ್ತಾ ಇದೆ ಸರ್. ಇದರ ಜೊತೆಗೆ ಈಗ ODOP ಅಂತ ಆಗಿದೆ ಸರ್. ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಶೇಂಗಾ ಆಗಿ ಬಂದಿದೆ ಸರ್. ಶೇಂಗಾದಿಂದ ಈಗ ಮೌಲ್ಯವರ್ಧನೆಗೆ ಕೈ ಹಾಕಿದೀವಿ ಸರ್. ಅಂದ್ರೆ ಶೇಂಗಾದಿಂದ ಚಿಕ್ಕಿ, ಮತ್ತೆ ಶೇಂಗಾದಿಂದ ಲಡ್ಡು, ಶೇಂಗಾದಿಂದ ಪೀನಟ್ ಬಟರ್, ಶೇಂಗಾದಿಂದ ಪೌಡರ್ಸ್ ಅಂದ್ರೆ ಹಾರ್ಲಿಕ್ಸ್ ಪೌಡರ್ ಅಂತ ಹೇಳಿ ಹೊಸ ಉತ್ಪನ್ನಗಳನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸರ್. ಇದರ ಜೊತೆಗೆ ಈಗ ಸಿರಿಧಾನ್ಯಗಳಲ್ಲಿ ಸರ್ 5-in-1 ಅನ್ನೋ ಒಂದು ಉತ್ಪನ್ನವನ್ನು ಹೊಸದಾಗಿ ನಾವು ಲಾಂಚ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಅದರಿಂದ ದೋಸಾ ಮಿಕ್ಸ್ ಮಾಡ್ಕೋಬಹುದು ಸರ್, ಪೂರಿ ಮಾಡ್ಕೋಬಹುದು, ಚಪಾತಿ ಮಾಡ್ಕೋಬಹುದು, ಗಂಜಿಯಾಗಿ ಅದನ್ನು ಪರಿವರ್ತನೆ ಮಾಡ್ಕೋಬಹುದು, ಮತ್ತೆ ಅದರಿಂದ ಹುರಿ ಹಿಟ್ಟಾಗಿನೂ ಬದಲಾವಣೆ ಮಾಡ್ಕೋಬಹುದು ಸರ್. ಈ 5 ಪ್ರಾಡಕ್ಟ್ ಸಿರಿಧಾನ್ಯಗಳಲ್ಲೇ ಮಾಡಿ ಸರ್ 5-in-1 ಅಂತ ಒಂದು ಹೆಸರು ಕೊಟ್ಟು ಸರ್ ನವಹಾಟ ಅಂತ ಹೇಳಿ ಹೆಸರು ಕೊಡ್ತಾ ಇದೀವಿ ಸರ್. ಈ ತರ ಹೊಸ ಹೊಸ ಉತ್ಪನ್ನಗಳನ್ನು ಮಾಡಿಬಿಟ್ಟು ಸರ್, ಮತ್ತೆ ಇದರ ಜೊತೆಗೆ ಉದ್ದಿನ ಬೇಳೆಯಿಂದ ಪಾಯಸ ಮಿಕ್ಸ್ ರೆಡಿ ಟು ಹೀಟ್ ಆತರ ಬಿಸಿನೀರಿಗೆ ಹಾಕ್ಬಿಟ್ಟು ಪಾಯಸ ರೆಡಿ ಇರುತ್ತೆ ಸರ್, ಬೆಲ್ಲನೋ ಸಕ್ಕರೆನೋ. ಹಾಗಾಗಿ ಮಾಡ್ಕೊಂಡು ಹೊಸ ಹೊಸ ಉತ್ಪನ್ನಗಳನ್ನೆಲ್ಲವನ್ನು ಮಾಡ್ತಾ ಇದೀವಿ ಸರ್. 37 ಪ್ರಾಡಕ್ಟ್ಗೆ ಬಂದು ನಿಂತಿದ್ವಿ ಸರ್. 16ನೇ ಸಾಲಿನಲ್ಲಿ ಒಂದು ಉತ್ಪನ್ನದಲ್ಲಿ ಕೈ ಹಾಕಿದವರು ಈಗ 22ನೇ ಸಾಲಲ್ಲಿ 32 ಉತ್ಪನ್ನಗಳಲ್ಲಿ ಬಂದು ನಿಂತಿದ್ವಿ ಸರ್. ಇದೆಲ್ಲವೂ ನನಗೆ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತುಂಬಾ ಸಪೋರ್ಟ್ ಆಗ್ತಾ ಇದೆ ಸರ್. ಇದರ ಜೊತೆಗೆ NRLM ಅಂದ್ರೆ ನಮಗೆ ಜಿಲ್ಲಾ ಪಂಚಾಯತ್ ಕಡೆಯಿಂದ ಎಲ್ಲಾ ಕಡೆ ಜೈಪುರ್ ಸ್ಟಾಲ್ ಕೊಟ್ಟಿದ್ದಾರೆ ಸರ್, ಗುಜರಾತ್ ಸ್ಟಾಲ್ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ ಸ್ಟಾಲ್ ಕೊಟ್ಟಿದ್ದಾರೆ ಸರ್ 1 ತಿಂಗಳು, ಮತ್ತೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಸರ್, ಮತ್ತೆ ಬೆಳಗಾವಿಯಲ್ಲಿ ಕೊಟ್ಟಿದ್ದಾರೆ, ವಿಧಾನಸೌಧದಲ್ಲಿ ಸ್ಟಾಲ್ ಕೊಟ್ಟಿದ್ದಾರೆ, 3-9 ಕೇರಳದಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಜವಾಹರಲಾಲ್ ಬಾಲ್ ಭವನದಲ್ಲಿ ಕೊಟ್ಟಿದ್ದಾರೆ. ನಾವು ಒಂದು 4 ಗೋಡೆಗಳ ಮಧ್ಯೆ ಇರುವ ಹೆಣ್ಣು ಮಕ್ಕಳು, 4 ಬದುಗಳ ಮಧ್ಯದಲ್ಲಿ ಒಬ್ಬ ರೈತ ಮಹಿಳೆ ಕೆಲಸ ಮಾಡ್ತಾ ಇರೋ ರೈತ ಮಹಿಳೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಸರ್, ಈ ಒಂದು ಮೌಲ್ಯವರ್ಧನೆಗೆ ಬಂದು ನಾನು ಒಂದು ಸ್ವಸಹಾಯ ಸಂಘದಿಂದ ಒಂದು ಮೌಲ್ಯವರ್ಧನೆಗೆ ನಾನು ನಿಂತ ಮೇಲೆ ನನಗೆ ಎಲ್ಲಾ ಅಧಿಕಾರಿಗಳಿಂದ ಎಲ್ಲಾ ಇಲಾಖೆಗಳಿಂದ ನಮ್ಮ ಒಂದು ಗುಂಪನ್ನು ನಮ್ಮ ಹಿರಿಯೂರು ತಾಲೂಕಲ್ಲೇ ನಮ್ಮ ಗುಂಪು ಒಂದು ಮಾದರಿಯ ಗುಂಪಾಗಿ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ. ಇದರ ಜೊತೆಗೆ ನನಗೆ 16ನೇ ಸಾಲಿನಲ್ಲೇ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಧನೆ ರೈತ ಮಹಿಳೆ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟರು, 17ನೇ ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಶ್ರೇಷ್ಠ ಕೃಷಿಕ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟರು, 19ನೇ ಸಾಲಿನಲ್ಲಿ ಪ್ರಗತಿಪರ ರೈತ ಮಹಿಳೆ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟರು, 20ನೇ ಸಾಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅತ್ಯುತ್ತಮ ಶ್ರೇಷ್ಠ ಗುಂಪು ಎನ್ನುವ ಪ್ರಶಸ್ತಿ ಕೊಟ್ಟರು, 21ನೇ ಸಾಲಿನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಶ್ರೇಷ್ಠ ಪ್ರಗತಿಪರ ರೈತ ಮಹಿಳೆ ಅಂತ ಹೇಳಿ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಪ್ರಶಸ್ತಿಯನ್ನು ತಗೊಂಡ್ವಿ. ಈಗ 22ನೇ ಸಾಲಿನಲ್ಲಿ January 1 ವಿಜಯ ಕರ್ನಾಟಕದಿಂದ ಸೂಪರ್ ಸ್ಟಾರ್ ರೈತ ಎನ್ನುವ ಪ್ರಶಸ್ತಿಯನ್ನು ತಗೊಂಡ್ವಿ. ಈಗ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ದಿನದಂದು 22ನೇ ಸಾಲಿನಲ್ಲಿ ಶ್ರೀಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಯಿಂದ ನಾವು ರಾಜ್ಯ ಪ್ರಶಸ್ತಿಯನ್ನು ತಗೊಂಡ್ವಿ. ನಬಾರ್ಡ್ ಅವ್ರ ಕಡೆಯಿಂದ, DDM ಕವಿತಾ ಮೇಡಮ್ ಅವ್ರ ಕಡೆಯಿಂದ ಮೊನ್ನೆ ಸನ್ಮಾನ ಮಾಡಿದ್ರು, ಮತ್ತೆ ಚಿತ್ರದುರ್ಗ ರೂಟ್ ಸೆಟ್ಗೆ ನಮ್ಮನ್ನು ಆಹ್ವಾನಿಸಿ ಅಲ್ಲಿ ನಮಗೆ ಸನ್ಮಾನ ಮಾಡಿದ್ರು. ನಾಳೆ ಟಿಪ್ಟೂರಲ್ಲಿ ಟೈಡ್ ಅನ್ನೋ ಒಂದು ಸಂಸ್ಥೆ ಇದೆ, NGO ಇದೆ, ಆ ಟೈಡ್ಸ್ ಅನ್ನೋ ಸಂಸ್ಥೆಯಲ್ಲಿ ನನಗೆ ಆಹ್ವಾನ ಮಾಡಿದ್ದಾರೆ, ನಾಳೆ ಒಂದು ಪ್ರಶಸ್ತಿ ಇದೆ. ಇದೆಲ್ಲವೂ ನಾನು ಹೊಟ್ಟೆಪಾಡಿಗಾಗಿ ಮಾಡಿಕೊಂಡೆ, ಆದರೆ ಇವತ್ತು ಅದು ನನಗೆ ಕೀರ್ತಿಯನ್ನು ತರ್ತಾ ಇದೆ. ಯಾವುದನ್ನು ಮಾಡೋದಕ್ಕೆ ಯಾವುದು ಕಷ್ಟ ಆಗಲ್ಲ, ನಮಗೆ ಮನಸ್ಸು ಮತ್ತು ಗುರಿ ಹೊಂದಿದ್ರೆ ಖಂಡಿತ ಯಾವುದನ್ನು ಬೇಕಾದರೂ ಮಾಡಬಹುದು. ನನ್ನ ವಿದ್ಯಾರ್ಹತೆ 10ನೇ ತರಗತಿ, ಆದರೆ ನಾನು ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಈಗ ಮಹಿಳೆಯಾಗಿ ಇಷ್ಟೊಂದೆಲ್ಲ ಈ ಒಂದು ಇದರಲ್ಲಿ ಸಾಧನೆ ಮಾಡಿದ್ರೆ, ಸಾಕಷ್ಟು ಜನ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ರೆ, ಇಷ್ಟೊಂದು ಪ್ರತಿ ವರ್ಷನೂ ಈ ಪ್ರಶಸ್ತಿಗಳು ಅವೆಲ್ಲ ಬಂದಾಗ ನಿಮ್ಮ ಮನಸ್ಸಿಗೆ ಏನ್ ಅನಿಸಿತು? ಸರ್, ಯಾವುದು ನಮಗೆ ಸಾಮಾನ್ಯವೇ ಅಲ್ಲ ಸರ್. ನಾವು ಯಾವುದನ್ನು ಮಾಡಬೇಕು ಅಂತ ಒಂದು ಮನಸ್ಸು ಮತ್ತೆ ಗುರಿ ಒಂದು ಇತ್ತು ಅಂದ್ರೆ ಸರ್, ಖಂಡಿತ ಏನನ್ನು ಬೇಕಾದರೂ ಮಾಡಬಹುದು ಸರ್. ಮಾಡ್ಲಿಕ್ಕೆ ಆಗ್ದಲೇನೆ ನಮಗೆ ಅವ್ರು ನಮಗೆ ಸಪೋರ್ಟ್ ಮಾಡಲಿಲ್ಲ, ಇವ್ರು ಸಪೋರ್ಟ್ ಮಾಡಲಿಲ್ಲ, ಖಂಡಿತ ಅದೆಲ್ಲ ಎಲ್ಲ ಸುಳ್ಳು, ಅಸಾಧ್ಯ ಅನ್ನೋದು ಏನೂ ಇಲ್ಲ ಸರ್. ನಾವು ಮಾಡೋದಕ್ಕೆ ಕೈ ಹಾಕಿ ನಾವು ಮುಂದೆ ಹೋಗಿ, ನಾವು ಹೊಟ್ಟೆ ಹಸಿತಿದೆ ಅಂತ ಕೇಳಿದ್ರೆ ಅಲ್ವಾ ಸರ್ ಅನ್ನ ಹಾಕೋದು. ಆ ರೀತಿ ಎಲ್ಲ ಇಲಾಖೆಗಳಲ್ಲೂ ನಾ ಈ ತರ ಉತ್ಪನ್ನವನ್ನು ಮಾಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಇಲಾಖೆಗಳಲ್ಲೂ ನಾವು ಹೋಗಿ ನಾವು ಕೇಳ್ಕೊಂಡ್ರೆ ಸರ್ ಖಂಡಿತ ನಮಗೆ ಸಪೋರ್ಟ್ ಆಗುತ್ತೆ ಸರ್. ಈಗ ರಾಗಿ ಮತ್ತು ಶೇಂಗಾದ ಬಗ್ಗೆ ಹೇಳಿದ್ರೆ, ಇನ್ನು ಬೇರೆ ಬೇರೆ ಸಿರಿಧಾನ್ಯಗಳನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ರೆ ಸರ್? ಸಜ್ಜೆ ಬೆಳೀತಾ ಇದೀವಿ ಸರ್, ಸಜ್ಜೆಯಿಂದ ಲಡ್ಡು ಮಾಡ್ತಾ ಇದೀನಿ ಸರ್. ಹುಳಿಕಾಳು ಬೆಳೀತಾ ಇದೀವಿ, ಹುಳಿಕಾಳಿಂದ ಲಡ್ಡು ಮಾಡ್ತಾ ಇದೀವಿ ಸರ್. ಪ್ರತಿಯೊಂದು ಪದಾರ್ಥಗಳು ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಪದಾರ್ಥ ಯಾವುದೋದ್ರು ಎಲ್ಲ ಆರ್ಗಾನಿಕ್ ಆಗಿ ಮಾಡ್ತಿದೀವಿ ಸರ್, ಯಾವುದಕ್ಕೂ ಕೆಮಿಕಲ್ ಹಾಕೋದಿಲ್ಲ ಸರ್. ಅಂದ್ರೆ ಪ್ರಿಸರ್ವೇಟಿವ್ಸ್ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಸರ್, ಮೈದಾ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ಮತ್ತೆ ಡಾಲ್ಡಾ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಸರ್. ಎಲ್ಲ ದೇಸಿಯ ಆಕಳು ತುಪ್ಪನೇ ಉಪಯೋಗಿಸ್ತಾ ಇದೀವಿ ಸರ್. ಹಾಗಾಗಿ ನಮ್ಮ ಉತ್ಪನ್ನವು ಬಹಳ ರುಚಿಯಾಗಿದೆ ಸರ್, ಮತ್ತೆ ಅದು ಒಂದು ಸ್ವಲ್ಪ ತಿಂದ್ರೂ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ ಸರ್. ಈಗ ಶೇಂಗಾ ಚಿಕ್ಕಿ ನಾವು ಒಂದು ಟೈಡ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಟಿಪ್ಟೂರಲ್ಲಿ ತರಬೇತಿ ತಗೊಂಡ್ವಿ ಸರ್. ತರಬೇತಿ ತಗೊಂಡ ತಕ್ಷಣ ಅವರೇ ನಮಗೆ ಮಿಷಿನ್ ನಮಗೆ ಡೊನೇಟ್ ಮಾಡಿದ್ದಾರೆ ಸರ್, ನಮ್ಮ ಗುಂಪು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತೇಳಿ. ಅದರಿಂದ ನಮಗೆ ಆದಾಯ ಇನ್ನೂ ದ್ವಿಗುಣ ಆಗಿದೆ ಸರ್. ಅದರ ಜೊತೆಗೆ ಈಗ ಪೀನಟ್ ಬಟರ್ ಹೊಸದಾಗಿ ನಾವು ಮಾಡಬೇಕು ಅಂದ್ವಿ ಸರ್, ನಮಗೆ ಶಶಿಕಲಾ ಮೇಡಮ್ ಪ್ರತಿಯೊಂದರಲ್ಲೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಈ ತರ ಯಾವ್ದಾದ್ರು ತಪ್ಪಾಗಿದೆ ಅಂದ್ರೆ ತಕ್ಷಣ ಅದನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ಸರ್ ಇದಕ್ಕೆ ಇದನ್ನ ಬಳಸಬಾರದು, ಇದಕ್ಕೆ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಮಾಹಿತಿನೂ ನಮಗೆ ಕೊಡ್ತಾ ಇದ್ದಾರೆ ಸರ್ ಆ ತಾಯಿ. ಅವರಿಂದ ನಮಗೆ ತುಂಬಾ ಸಪೋರ್ಟ್ ಆಗ್ತಾ ಇದೆ ಸರ್. ಈಗ ಈ ಮಹಿಳಾ ಸಂಘದ ನಿಮ್ಮ ಗುಂಪಿನಲ್ಲಿ ಎಷ್ಟು ಜನ ಸದಸ್ಯರು ಇದ್ರ? ಅವರೆಲ್ಲ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಸರ್, 17 ಜನ ಸದಸ್ಯರಿದ್ದೀವಿ ಸರ್. ಇವಾಗ 17 ಜನ ಸದಸ್ಯರು ಈಗ ಎಲ್ಲ ಈ ಉತ್ಪನ್ನವನ್ನು ಮಾಡ್ತಾ ಇದೀವಿ ಸರ್. ಈಗ ಏನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಂದ್ರೆ ಸರ್, ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ನಾವು ಅಪ್ಲೈ ಮಾಡಬೇಕು ಅನ್ನೋದಕ್ಕೋಸ್ಕರ ಸರ್ ಪಿನೆಟ್ ಬಟರ್ ಅಂತ ಒಬ್ರು ಮಾಡಿಕೊಂಡು ಅವ್ರಿಗೊಂದು ಲೋನ್ ಸಪರೇಟ್ ಆಗಿ 10 ಲಕ್ಷಕ್ಕೆ ಲೋನ್ಗೆ ಅಪ್ಲೈ ಮಾಡ್ತಾ ಇದೀವಿ ಸರ್. ಈ ಚಿಕ್ಕಿ ಬಂದು ಒಬ್ರು ಮಾಡ್ತಾ ಇದ್ದಾರೆ ಸರ್, ಅವ್ರಿಗೆ ಸಪರೇಟ್ ಆಗಿ ಲೋನ್ಗೆ ಅಪ್ಲೈ ಮಾಡ್ತಾ ಇದೀವಿ ಸರ್. ಮತ್ತೆ ಇದು ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ ಪುಡಿ, ನಮ್ಮ ODOPಯಲ್ಲೇ ಹೋಗೋಣ ಅಂತ ಸರ್, ಚಟ್ನಿ ಪುಡಿಗಳು ಅಂತ ಮಾಡಿಕೊಂಡು ಅವ್ರಿಗೆ ಸಪರೇಟ್ ಆಗಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದೀವಿ ಸರ್ ಆಲ್ರೆಡಿ. ಆಗ್ಲೇ ಒಬ್ರಿಗೆ ಬಂತು ಸರ್, ನಮ್ಮ 3 ಜನಕ್ಕೆ ಇನ್ನೂ ಬಂದಿಲ್ಲ ಸರ್. ಇನ್ನೊಂದು ಗ್ರೂಪ್ ತುಂಬಾ ಬಡತನ ರೇಖೆಗಿಂತ ಕೆಳಮಟ್ಟ ವರ್ಗದಲ್ಲಿದ್ದಾರೆ ಸರ್, ಅವ್ರಿಗೆ ಏನಾದ್ರು ಒಂದು ಸಪೋರ್ಟ್ ಮಾಡಬೇಕು ಅಂತ ಸರ್ ಶರಣಯ್ಯ ಜನಕಂಡಿ ಸರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಸರ್ ಬಾಳೆಕಾಯಿಯ ಹುಡಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಸರ್ ಅವ್ರಿಗೂ ಆಲ್ರೆಡಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದೀವಿ ಸರ್. ಆ ಗುಂಪಿನವ್ರು ಪೂರ್ತಿ ಅದನ್ನು ಮಾಡಿಸ್ಬಿಟ್ಟು ಒಂದು ಸಬ್ಸಿಡಿ ರೀತಿ ಅವ್ರಿಗೆಲ್ಲ ಒಂದು ರೀತಿಯ ಸಹಾಯ ಮಾಡಿಸೋಣ ಅಂತ ಜನಕಂಡಿ ಸರ್ ಹೇಳಿದ್ರು ಸರ್, ಅವ್ರಿಗೂ ಅಪ್ಲೈ ಮಾಡಿದೀವಿ ಸರ್ ಆಗ್ಲೇ. ಈಗ ಈ ಸಿರಿಧಾನ್ಯಗಳನ್ನ ಎಲ್ಲಿಂದ ಖರೀದಿ ಮಾಡ್ತೀರಾ? ಸರ್, ನಾವು ಸಿರಿಧಾನ್ಯಗಳನ್ನು ಸಾವೆ, ನವಣೆ, ಕೊರ್ಲೆ ಈ 3 ಧಾನ್ಯಗಳನ್ನು ನಾವೇ ಬೆಳೀತಾ ಇದೀವಿ ಸರ್. ನಮ್ಮ ರೈತ ಮಹಿಳೆಯರೇ ಬೆಳೀತಾ ಇದೀವಿ ಸರ್, ನಮ್ಮ ಗುಂಪಿನವರೇ. ಇದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದನ್ನು ಸಾವಯವವಾಗಿ ಬೆಳೀತಾರೆ. ಶ್ರೀರಾಮ್ಪುರದಲ್ಲಿ ಗಿರೀಶ್ ಸರ್ ಅಂತ ಇದ್ದಾರೆ ಸರ್, ಅವರಿಂದ ನಾವು ತಗೊಂಡು ಮಾಡ್ತಾ ಇದೀವಿ ಸರ್. ಈ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧನೆ ಮಾಡಿ ಅವನ್ನೆಲ್ಲ ಪ್ರಾಡಕ್ಟ್ ಮಾಡಿ ಮಾರಾಟ ಮಾಡಬೇಕಂದ್ರೆ ಈಗ ಬರೀ ಕೈಯಿಂದ ಸಣ್ಣ ಸಣ್ಣ ಇದರಿಂದೆಲ್ಲ ಆಗೋದಿಲ್ಲ, ಸಾಕಷ್ಟು ಮಿಷಿನ್ಗಳು ಬೇಕಾಗುತ್ತೆ. ಅದೆಲ್ಲ ಯಾವ್ಯಾವ ತರ ಮಿಷಿನ್ ಉಪಯೋಗಿಸ್ತಾ ಇದ್ರು ಸರ್? ಇಲ್ಲಿವರೆಗೂ ನಾವು ಯಾವುದೇ ಮಿಷಿನರಿಗಳನ್ನು ಉಪಯೋಗಿಸ್ತಾ ಇಲ್ಲ ಸರ್. ನಮ್ಮ ಇಲ್ಲಿವರೆಗೂ ಬ್ಯಾಂಕಿಂದನು ಯಾವ ಸಾಲ ಸೌಲಭ್ಯವನ್ನು ಪಡ್ಕೊಂಡಿಲ್ಲ ಸರ್, ಅದಕ್ಕೆ ಅವಶ್ಯಕತೆನೂ ಇಲ್ಲ ಸರ್. ನಮ್ಮ ಉಳಿತಾಯ ಏನಿದೆಯೋ ಅದನ್ನಿಟ್ಟೇ ಮಾಡಬಹುದು ಸರ್. ಅಧಿಕವಾಗಿ ನಮ್ಮ ಬಂಡವಾಳ ಬೇಕು ಅನ್ನೋದೆಲ್ಲ ಖಂಡಿತ ತಪ್ಪು ಕಲ್ಪನೆ ಸರ್. ನಮ್ಮಲ್ಲಿ ಏನು ಹಣ ಇದೆಯೋ ಅದನ್ನಿಟ್ಕೊಂಡೇ ಅದರಲ್ಲೇ ಮಾಡಿ ಮಾಡಿ ಮಾಡಿ ಅದ್ರ ಬರೋ ಲಾಭಾಂಶನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸರ್ ಖಂಡಿತ ಅದರಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿವರೆಗೂ ಬ್ಯಾಂಕ್ನವ್ರು 4 ಜನ ಬಂದಿದ್ದಾರೆ ಸರ್, DCC ಬ್ಯಾಂಕ್ MD ಬಂದಿದ್ರು ಸರ್, ಮತ್ತೆ ಇದು ಪ್ರಗತಿ ಗ್ರಾಮೀಣ ಬ್ಯಾಂಕಿಂದ ಅವರು ಬಂದಿದ್ರು ಸರ್. ನಾವು ಲೋನ್ ಬೇಡ ಅಂದ್ವಿ ಸರ್, ಅಂದ್ರೆ ಅವರು ಹಣ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಸರ್, ನಾವು ಯಾವ ರೀತಿ ಮರುಪಾವತಿ ಮಾಡ್ತೀವಿ ಅನ್ನೋದು ಬಹುಮುಖ್ಯ ಆಗುತ್ತೆ ಸರ್. ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದಾಗ ಸಣ್ಣ ಸಣ್ಣದ್ರಲ್ಲಿ ತಗೊಂಡು ಅದು ಅನಾವಶ್ಯಕವಾಗಿ ಖರ್ಚು ಮಾಡಿ ದುಡ್ಡು ಕಟ್ಟಲಾರ್ದಲೆ ನಾವು ಅಲ್ಲಿ ಅವರಿಗೆ ತಪ್ಪಿತಸ್ಥರಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಯಾವುದೇ ಸಾಲ ಸೌಲಭ್ಯವನ್ನು ಪಡ್ಕೊಂಡಿಲ್ಲ ಸರ್. ನಮ್ಮ ಉಳಿತಾಯವನ್ನು ಇಟ್ಕೊಂಡೇ ಇದನ್ನು ಮಾಡಬಹುದು ಸರ್. ಈಗ ಇಷ್ಟೊಂದೆಲ್ಲ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಎಲ್ಲ ಪ್ರಾಡಕ್ಟ್ ತಯಾರು ಮಾಡ್ತಿರಲ್ಲ, ಈಗ ಮಾರುಕಟ್ಟೆ ಸಮಸ್ಯೆ ಕಾಡ್ತಾ ಇಲ್ವಾ ನಿಮ್ಗೆ? ನಮಗೆ ಮಾರುಕಟ್ಟೆ ಸಮಸ್ಯೆ ಕಾಡ್ತಾನೆ ಇಲ್ಲ ಸರ್. ಶುಚಿಯಾಗಿ ಮತ್ತು ರುಚಿಯಾಗಿ ಗುಣಮಟ್ಟ ಚೆನ್ನಾಗಿ ನಾವು ಕೊಟ್ವಿ ಅಂದ್ರೆ ಸರ್ ಯಾವ ಮೂಲೆಯಲ್ಲಿದ್ರೂ ನಮ್ಮನ್ನು ಹುಡ್ಕೊಂಡು ಬಂದು ಖಂಡಿತ ತಗೊಂತಾರೆ ಸರ್. ಅದಕ್ಕೆ ಉದಾಹರಣೆಯಾಗಿ ನಾವು ಇದೀವಿ ಸರ್. ಇವಾಗ ಏನೇ ಮಾಡೋಕೋದ್ರು ತಕ್ಷಣ ಫಸ್ಟ್ ಏನ್ ಹೇಳ್ತೀವಿ ಸರ್, ನಮಗೆ ಮಾರುಕಟ್ಟೆ ಸಮಸ್ಯೆ, ಮಾರುಕಟ್ಟೆ ಸಮಸ್ಯೆ ಅಂತ ಹೇಳ್ತೀವಿ ಸರ್. ಮಾರುಕಟ್ಟೆ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ ಸರ್. ನಾವು ಮಾಡಬೇಕು ಅಂತ ಮನಸ್ಸು ಹಾಕಿ ನಾವು ಮಾಡಿದ್ವಿ ಅಂದ್ರೆ ಖಂಡಿತ ಅದನ್ನು ಹೊರಗಡೆ ತಗೊಂಡೋಗಕ್ ನಾವು ರೆಡಿ ಆಗ್ಬಿಡ್ತೀವಿ ಸರ್. ಇವಾಗ ನಮಗೆ ಸ್ಟಾಲ್ಗಳಿಗೆ ಹೋಗಿ ಕೊಡೋದಕ್ಕೆ ನಮಗೆ ಎಷ್ಟು ಜನ ಮಾಡ್ತಿದ್ವಿ ಸರ್, ಮಾಡಿಕೊಡಕ್ಕೆ ಆಗ್ತಾ ಇಲ್ಲ. ಮತ್ತೆ ನಮಗೆ JDS ಸರ್ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್, ಅಲ್ಲಿ ಸಾವಯವ ಕಣಜ ಅಂತ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮಂತ ಒಂದು 10-15 ಮಹಿಳೆಯರು, ರೈತ ಮಹಿಳೆಯರು ತೆಗೆದುಕೊಂಡೋಗಿ ಇಟ್ಟು ಅದರಿಂದ ಬರೋದನ್ನಿಟ್ಟು ನಾವು ಊಟ ಮಾಡ್ತಾ ಇದೀವಿ ಸರ್. ನಮಗೆ ತುಂಬಾ ಸಪೋರ್ಟ್ ಆಗ್ತಾ ಇದೆ ಸರ್. ಅದರ ಜೊತೆಗೆ ನಮಗೆ ಸಂಜೀವಿನಿ ಮಳಿಗೆ ಅಂತ ನಮ್ಮ ತಾಲೂಕಿಂದ ತಾಲೂಕು ಆಫೀಸಲ್ಲಿ ಹಿರಿಯೂರಿಂದ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಇಟ್ಕೊಂಡಿದೀವಿ ಸರ್. ಮತ್ತು ಸ್ತ್ರೀಶಕ್ತಿ ಮಳಿಗೆ ಅಂತ ಹೇಳಿ ನಮ್ಮ ಚಿತ್ರದುರ್ಗದಲ್ಲಿ ಕೊಟ್ಟಿದ್ದಾರೆ ಸರ್, ಅದರಲ್ಲೂ ನಮ್ಮ ಉತ್ಪನ್ನಗಳಿದೆ ಸರ್. ಈ ತರ ಎಲ್ಲಾ ಕಡೆನೂ ಅಂಗಡಿಗಳಿಗೆಲ್ಲ ಕೊಡ್ತಾ ಇದೀವಿ ಸರ್. ಇದರ ಜೊತೆ ಜೊತೆಗೆ ಅಂಗಡಿಗಳನ್ನು ಕೊಡ್ತಾ ಇದೀವಿ ಸರ್, ಸ್ಟಾಲ್ಗಳಿಗೆ ತಗೊಂಡೋಗ್ತೀವಿ. ಸ್ಟಾಲಲ್ಲಿ ಉಳಿದಿರೋ ತಗೊಂಬಂದು ತಕ್ಷಣ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತೀವಿ ಸರ್. ಅಂಗಡಿಯಲ್ಲಿ ಖಾಲಿ ಇನ್ನೊಂದು ಪ್ಯಾಕೆಟ್ 2 ಪ್ಯಾಕೆಟ್ ಇದೆ ಅಂತ ಹೇಳಿದ ತಕ್ಷಣ ಹೊಸದಾಗಿ ಫ್ರೆಶ್ ಆಗಿ ಮಾಡಿ ಮಾಡಿ ಕೊಡ್ತಾ ಇದೀವಿ ಸರ್. ಇದರ ಜೊತೆಗೆ ಎಲ್ಲ ಆಫೀಸುಗಳಲ್ಲೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಗೌರ್ಮೆಂಟ್ ಫಂಕ್ಷನ್ಸ್ ಎಲ್ಲ ಏನಾದ್ರು ಮಾಡ್ತಾ ಇದಾರಲ್ಲ ಸರ್, ಅದರಲ್ಲಿ ನಮ್ಮ ಉತ್ಪನ್ನಗಳನ್ನೇ ತಗೊಂತಾ ಇದಾರೆ ಸರ್ ಅಧಿಕಾರಿಗಳು. ಅವರ ಬಡ್ಜೆಟ್ ಏನಿದೆಯೋ ಆ ಬಡ್ಜೆಟ್ಗೆ ಅನುಗುಣವಾಗಿ ನಾವು ಮಾಡಿಕೊಡ್ತಾ ಇದೀವಿ ಸರ್. ಅದರಿಂದಲೂ ನಮಗೆ ಆದಾಯ ದ್ವಿಗುಣ ಆಗ್ತಾ ಇದೆ ಸರ್. ಇಲ್ಲಿ ನಿಮ್ಮ ತಾಲೂಕಲ್ಲಿ ಮಾತ್ರ ಮಾರಾಟ ಮಾಡ್ತಾ ಇದ್ರೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ಸರ್, ನಾವು ಈಗ ಬೆಂಗಳೂರು ಕೊಡ್ತಾ ಇದೀವಿ ಸರ್, ತುಮಕೂರು ಕೊಡ್ತಾ ಇದೀವಿ, ಹೊಸದುರ್ಗ ಕೊಡ್ತಾ ಇದೀವಿ, ಉತ್ತರ ಪ್ರದೇಶ ಕಳಿಸ್ತಾ ಇದೀವಿ, ಜೈಪುರ್ ಕಳಿಸ್ತಾ ಇದೀವಿ, ಇಂದೂಪುರ್ ಕಳಿಸ್ತಾ ಇದೀವಿ, ಅನಂತಪುರಂ ಕಳಿಸ್ತಾ ಇದೀವಿ, ಚೆನ್ನೈ ಕಳಿಸ್ತಾ ಇದೀವಿ. ಚೆನ್ನೈಯಲ್ಲಿ FPOದವರೊಬ್ರು ಬಂದು ನಮ್ಮ ಹತ್ರ ನೋಡಿ ಮತ್ತು ಮೀಟ್ ಆಗಿದ್ದಾರೆ ಸರ್. ನಮ್ಮ ಪ್ರಾಡಕ್ಟ್ಸ್ ಎಲ್ಲನೂ ಅಲ್ಲಿ ಕಳಿಸಿದೀವಿ. ಅವರು ನಮ್ಮ 16 ಉತ್ಪನ್ನಗಳನ್ನು ಓಕೆ ಮಾಡಿದ್ದಾರೆ ಸರ್. ಆಗ್ಲೇ ಆಲ್ರೆಡಿ ಕಳಿಸ್ಕೊಡ್ತಾ ಇದೀವಿ ಸರ್. ಅಂದ್ರೆ ಬಲ್ಕ್ ಆಗಿ ಕಳಿಸ್ತಾ ಇದೀವಿ, ಅವರ ಲೇಬಲ್ ಅಲ್ಲಿ ಅವರ ಬ್ರ್ಯಾಂಡಿಂಗ್ ಅಲ್ಲಿ ಅಲ್ಲಿ ಕೊಟ್ಕೊಂತಾ ಇದ್ದಾರೆ ಸರ್ ಅವರು. ನಮಗೆ ಮಾರುಕಟ್ಟೆ ಬೇಕಷ್ಟೇ ಅಲ್ವಾ ಸರ್, ಹಾಗಾಗಿ ಮಾಡಿಕೊಡ್ತಾ ಇದೀವಿ. ಮತ್ತೆ ಬೆಂಗಳೂರಿಗೂ ಕೊಡಿಸ್ತಾ ಇದೀವಿ ಸರ್. ಈ ತರ ಎಲ್ಲ ಕಡೆಗಳಲ್ಲೂ ನಮ್ಮ ಉತ್ಪನ್ನಗಳು ಹೋಗ್ತಾ ಇದೆ ಸರ್. ಈಗ ಯಾವುದೇ ವ್ಯಾಪಾರಸ್ಥರಾಗಿರ್ಬೋದು, ಸಾಕಷ್ಟು ಯಾವುದೇ ಒಂದು ಉತ್ಪನ್ನ ಮಾಡಿದ್ರೆ ಅದಕ್ಕೆ ಸಾಕಷ್ಟು ಪ್ರಚಾರ ಮಾಡ್ತಾರೆ, TV ಆಗಿರ್ಬೋದು, ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ. ಈಗ ನಿಮ್ಮ ಉತ್ಪನ್ನಗಳು ಇಷ್ಟೊಂದು ಗುಣಮಟ್ಟದಾಗಿ ಇಷ್ಟೊಂದು ಚೆನ್ನಾಗಿದ್ದಾವೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಸರ್, ನಮಗೆ ಇವರು ಅಂತರ್ಜಲ ತಜ್ಞರು ದೇವರಾಜ ರೆಡ್ಡಿ ಸರ್ ಬಂದಿದ್ರು ಸರ್, ಮನೆಗೆ ಬಂದು ಯೂಟ್ಯೂಬ್ ಚಾನಲ್ ಮಾಡಿದ್ರು ಸರ್. ಅದು ಮಾಡಿದ್ಮೇಲೆ ನಮಗೆ ತುಂಬ ಸಪೋರ್ಟಿವ್ ಆಗ್ತಿದೆ ಸರ್. ಮುಂಬೈಯಿಂದಲೂ ಆರ್ಡರ್ ಬರ್ತಾ ಇದೆ ಸರ್. ಮನೆಯಲ್ಲಿರುವ ಹೋಮ್ ಮೇಡ್ ಅನ್ನೋದ್ರಿಂದ ಮಹಿಳೆಯರೆಲ್ಲೂ ಕಾಲ್ ಮಾಡಿ ನಮಗೆ ಇಷ್ಟಿಷ್ಟು ಬೇಕು ಅಂತಾರೆ ಸರ್. ಆನ್ಲೈನ್ ಸೇವೆನೂ ಮಾಡ್ತಾ ಇದ್ದೀವಿ ಸರ್. ಅಂದರೆ 17ನೇ ಸಾಲಿಂದಲೇ ಮಾಡ್ತಾ ಇದ್ದೀವಿ ಸರ್ ಆನ್ಲೈನ್ ಸೇವೆ. ಈಗ ಇನ್ನೂ ನಮಗೆ ಆದಾಯ ಜಾಸ್ತಿ ಆಗಿದೆ ಸರ್. ಅವರು ದೇವರಾಜ್ ರೆಡ್ಡಿ ಸರ್ಗೂ ನಾವು ತುಂಬ ಧನ್ಯವಾದಗಳು ಹೇಳಬೇಕು ಸರ್. ನಮ್ಮ ಒಂದು ಸಂಸ್ಥೆಗೆ ಬಂದ್ಬಿಟ್ಟು ಎಲ್ಲ ಒಂದು ರೈತ ಮಹಿಳೆಯರ ಉತ್ಪನ್ನವನ್ನು ಖರೀದಿಸಿ ಅವರ ಫಾಲೋಯರ್ಸ್ 200,000 ಜನ ಇದಾರಂತೆ ಸರ್. ಹಾಗಾಗಿ ಅವ್ರು ಬಂದ್ ಮಾಡಿದ್ದು ನಮಗೆ ತುಂಬಾ ಸಪೋರ್ಟ್ ಆಯ್ತು ಸರ್. ಈಗ ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮಾರಾಟ ಮಾಡ್ತಾ ಇದ್ರ? ಎಷ್ಟು ಉತ್ಪನ್ನ ಉತ್ಪಾದನೆ ಮಾಡ್ತೀರಾ? ಈಗ ಅಷ್ಟು ಪ್ರಮಾಣದಲ್ಲಿ ನೀವು ಹಂಚಬೇಕಾದ್ರೆ, ಅಷ್ಟೊಂದು ಮಾರಾಟ ಮಾಡಬೇಕಂದ್ರೆ ಸಾಕಷ್ಟು ಉತ್ಪನ್ನಗಳನ್ನ ಉತ್ಪಾದನೆ ಮಾಡಬೇಕಾಗುತ್ತೆ. ಈಗ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಎಷ್ಟು ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತೀರಾ, ಅದನ್ನ ಅಷ್ಟು ಮಾರಾಟ ಮಾಡ್ತೀರಾ? ಸರ್, ನಾವು ತಿಂಗಳಲ್ಲಿ ಬಂದು ಸರ್ 1.5 ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಇದೀವಿ ಸರ್. ಅದರಲ್ಲಿ ಬಂದು ಒಬ್ಬೊಬ್ಬರಿಗೆ 7,000-7,000 ರೂಪಾಯಿ ನಾವು ಹಂಚ್ಕೊತಾ ಇದೀವಿ ಸರ್. ಅದನ್ನು ಬಿಟ್ಟು 4,000-4,000 ರೂಪಾಯಿ ಲಾಭಾಂಶ ಅಂತೇಳಿ ಮತ್ತೆ ನಾವು ಬಂಡವಾಳ ನಿಧಿಯಾಗಿ ಉಪಯೋಗಿಸ್ಕೊತಾ ಇದೀವಿ ಸರ್. ಇದು ನಮಗೆ ತುಂಬಾ ಸಪೋರ್ಟಿವ್ ಆಗ್ತಿದೆ ಸರ್. ಹಣದ ಕೊರತೆನೂ ಏನು ತೊಂದರೆ ಇಲ್ಲ ಸರ್. ಇದರಿಂದಲೇ ಮಾಡ್ಕೊಂಡು ಹೋಗ್ತಿದ್ವಿ. ಅಧಿಕವಾಗಿ ಲೋನ್ಗಳು ತಗೊಂಡೋದಕ್ಕೆ ಬಡ್ಡಿ ಕಟ್ಟದೇ ಆಗ್ಬಿಡುತ್ತೆ ಸರ್. ಬಡ್ಡಿ ಕಟ್ಟದೇ ಬೇಡ, ನಮ್ಮ ಹಣ ಏನಿದೆಯೋ ಅದರಲ್ಲೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಈಗ ಒಂದು ಘಟಕವನ್ನು ಆರಂಭ ಮಾಡೋಣ ಅಂತ ಹೇಳಿ ಒಂದು ಆರ್ಸಿಸ್ ರೇಂಜ್ಗೆ ಒಂದು ಬಿಲ್ಡಿಂಗ್ ಮಾಡ್ತಾ ಇದೀವಿ ಸರ್. ಅದು ಆರ್ ಲೆವೆಲ್ಗೆ ಹೋಗಿದೆ ಸರ್. ಮತ್ತೆ ನಮ್ಗೆ NRLM ಕಡೆಯಿಂದ MD ಅವರು ಬಂದಿದ್ರು ಸರ್, ಮಂಜುಶ್ರೀ ಮೇಡಮ್ ಅಂತ ಬೆಂಗಳೂರಿಂದ ವಿಸಿಟ್ ಕೊಡಕ್ ಬಂದಿದ್ರು ಸರ್. ಅವ್ರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ಗೆಲ್ಲ ನಿಮ್ಮ ಉತ್ಪನ್ನಗಳನ್ನು ಅವರಿಗೆ ತಗೊಳ್ಳೋ ರೀತಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಆಗ್ಲೇ ಫ್ಲಿಪ್ಕಾರ್ಟ್ಗೂ ಅಮೆಝಾನ್ಗೂ ನಮ್ದು ಲಿಂಕ್ ಆಯ್ತು ಸರ್. ಅವೆರಡಕ್ಕೂ ನಮಗೆ ಸಪೋರ್ಟ್ ಆಗ್ತಾ ಇದೆ ಸರ್. ಇದರ ಜೊತೆಗೂ ಹಣದ ಒಂದು ವಿಚಾರದಲ್ಲಿನೂ ಸರ್, ಅದೇ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ನೀವು ಈ ತರ ಎಲ್ಲವನ್ನೂ ಮಾಡ್ಕೊಂಡು ಹೋದ್ರೆ ರೈತ ಮಹಿಳೆಯರಿಗೆ ತುಂಬಾ ಸಪೋರ್ಟ್ ಇದೆ. ಎಷ್ಟು ಜನ ಮಾಡಿದ್ರು ಸರಿ ಪರವಾಗಿಲ್ಲ, 5 ಜನ, 10 ಜನ, 20 ಜನ, 100 ಜನ ಮಾಡಿದ್ರು ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ರು. ಆ ರೀತಿ ಅವ್ರು ಹೇಳೋದ್ಮೇಲೆ ಸರ್ ನಾವು ಒಂದು 40 ಜನ ಈ ಒಂದು ಉತ್ಪನ್ನವನ್ನು ಮಾಡಬೇಕು. ನಮ್ಮ ವಾಣಿವಿಲಾಸಪುರಕ್ಕೆ ಬಂದ್ರೆ ಸರ್ ನಮ್ಮ ಒಂದು ಗ್ರಾಮ ಮಾದರಿಯ ಗ್ರಾಮ ಆಗಿರಬೇಕು, ಎಲ್ಲರೂ ಅವರವರು ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ ಸರ್. ಅದಕ್ಕೆ ನನಗೆ ಗೊತ್ತಿರೋ ನನ್ನ ವಿದ್ಯಾರ್ಹತೆಗೆ ಏನು ಗೊತ್ತಿದೆಯೋ ಅದನ್ನು ನಾವು ಮಾಡಿಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ಎಲ್ಲರಿಗೂ ಅದು ವಿಚಾರ ತಿಳಿಸ್ಕೊಂಡು ಅಧಿಕಾರಿಗಳ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿಸ್ಕೊಡ್ತಾ ಇದ್ದೀನಿ ಸರ್. ಈಗ ಯಾವುದೇ ಒಂದು ಕೃಷಿ ತಗೊಳ್ಳಿ, ಯಾವುದೇ ಒಂದು ವ್ಯಾಪಾರ ತಗೊಳ್ಳಿ, ಏನೇ ಮಾಡಿದ್ರು ಸಾಕಷ್ಟು ಜನ ನಾವು ರೈತರನ್ನ ವ್ಯಾಪಾರಸ್ಥರನ್ನ ಮಾತಾಡಿಸ್ಬೇಕಾದ್ರೆ ಲಾಭ ನಷ್ಟ ಎರಡೂ ಹೇಳ್ತಾರೆ. ಈಗ ನೀವು ಪ್ರಾರಂಭದಿಂದಲೂ ಲಾಭದಲ್ಲೇ ಬರ್ತಾ ಇದೆಯಾ, ಏನು ಯಾವತ್ತಾದ್ರೂ ಈ ನಷ್ಟನು ಸಂಭವಿಸಿದಂತ ಉದಾಹರಣೆಗಳಿದಾವ? ಇಲ್ಲ ಸರ್, ಬಹಳ ನಷ್ಟ ಆಯ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ. ಏನೇ ಮಾಡಿ ಯಾರು ತಗೊಳ್ಳೋದಿಲ್ಲಲ್ಲ ಸರ್. ಆಮೇಲೆ ಅಂಗಡಿಯಲ್ಲಿ ಬಲವಂತ ಮಾಡಿ ಇಟ್ಟೋದ್ರು ಸರ್, 2-3 ತಿಂಗಳು ಇಟ್ಟೋದ್ರು ಸತ ಮತ್ತೆ ಅದನ್ನ ಬಂದು ವಾಪಸ್ ತಗೊಂಡೋಗಿ ಅಂತಾರೆ ಸರ್. ತಗೊಂಡೋಗ್ಬಿಡ್ತಿದ್ವಿ ಸರ್, ತಗೊಂಡೋಗಿ ಮತ್ತೆ ಹೊಸ ತಂದಿಟ್ಬಿಡ್ತಿದ್ವಿ ಸರ್. ಅವ್ರು ತಗೊಂಡೋಗು ಅಂದ ತಕ್ಷಣ ಬೇಜಾರಾಗಿ ಮನೇಲಿ ಕೂರ್ತಾ ಇರ್ಲಿಲ್ಲ ಸರ್. ಫಸ್ಟು ಕಳ್ಕೊಳಕ್ ರೆಡಿ ಆದ್ರೆ ಸರ್ ಮತ್ತೆ ಪಡ್ಕೊಳಕ್ ಸಾಧ್ಯ. ತಕ್ಷಣ ಏನನ್ನು ನನಗೆ ಇದರಲ್ಲಿ ನನಗೆ ಲಾಭ ಬರುತ್ತೆ, ನಾನು ತಗೊಂಡೋಗಿದೆಲ್ಲ ಮಾರಾಟ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾನು ಯಾವಾಗಲೂ ಹೋಗಿಲ್ಲ ಸರ್. ತಗೊಂಡೋಗ್ತೀವಿ 5 ಪ್ಯಾಕೆಟ್, 10 ಪ್ಯಾಕೆಟ್ ಒಂದೊಂದು ಅಂಗಡಿಯಲ್ಲಿ ಇಟ್ಟು ಬರ್ತೀವಿ ಸರ್. ಸರ್ ವ್ಯಾಪಾರ ಆದ್ಮೇಲೆ ನಾನು ದುಡ್ಡು ಇಸ್ಕೊತೀನಿ ಸರ್, ದಯವಿಟ್ಟು ಇದು ಇರಲಿ ಸರ್ ಅಂತ ಆದ್ರೂ ಇಟ್ಟು ಬರ್ತೀವಿ. 2 ತಿಂಗಳ ನಂತರ ಹೋಗಿ ನೋಡಿದ್ರು ಹಂಗೆ ಸರ್, 1 ತಿಂಗಳು ಹೋಗಿ ನೋಡಿದ್ರು, 3 ತಿಂಗಳು ಹೋದ್ರು ಹಾಗೆ ಇರುತ್ತೆ ಸರ್. ನಮ್ದು ಎಕ್ಸ್ಪೈರಿ ಡೇಟ್ ಆಯ್ತು ಅಂದ್ರೆ ತಗೊಂಡ್ಬಿಡ್ತೀವಿ ಸರ್, ಮತ್ತೆ ಇಟ್ಟು ಬಂದ್ಬಿಡ್ತಿದ್ವಿ. ಹೀಗೆ ಮಾಡ್ತಿದ್ವಿ ಸರ್. 1 ವರ್ಷಗಳ ಕಾಲ ಈ ತರ ಶ್ರಮ ಪಟ್ಟಿದ್ವಿ ಸರ್. ಹಾಕಿರೋ ಬಂಡವಾಳ ಯಾವುದನ್ನು ತಗೊಳಕ್ಕಾಗ್ಲಿಲ್ಲ ಸರ್. ಬಹಳ ಕಷ್ಟದಲ್ಲೇ ನಾವು ತುಂಬಾ ಕಷ್ಟಪಟ್ವಿ ಸರ್. ಹಾಗಾಗಿ ಇವಾಗ ಎಲ್ಲರೂ ಸಾಲ ತಗೋಬೇಕಂದ್ರೂ ಯೋಚನೆ ಮಾಡ್ತೀವಿ ಸರ್. ಮತ್ತೆ ಅದೇನಾದ್ರೂ ದೊಡ್ಡ ಹಂತದಲ್ಲಿ ಮಾಡಬೇಕು ಅಂತ ಹೇಳಿ ಬಹಳ ಲಕ್ಷಾನುಗಟ್ಟಲೆ ಸಾಲ ಮಾಡಿ ಮತ್ತೆ ಅದನ್ನು ಮರುಪಾವತಿ ಮಾಡಕ್ಕಾಗ್ಲಾರ್ದೆ ನಾವು ಅನ್ನ ತಿಂತಿರೋದನ್ನ ಬಾಗಿಲು ಮುಚ್ಚಿ ಹಾಕೊಂಡು ಹೋಗೋ ಅಂತದ್ ಬೇಡ. ನಮ್ಮಲ್ಲಿ ಏನಿದೆಯೋ ಅದನ್ನ ಇಟ್ಕೊಂಡೇ ಮಾಡೋಣ, ಹಂತ ಹಂತವಾಗಿ ಮೇಲೋಗೋಣ, ನೇರವಾಗಿ ಮೇಲೋಗೋದ್ ಬೇಡ ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತೀವಿ ಸರ್. 1 ವರ್ಷ, 1.5 ವರ್ಷ ಕಾಲ ಲಾಸ್ದಲ್ಲೇ ಹೋದ್ವಿ ಸರ್. ಈಗಿನ ತರ ಸಮಸ್ಯೆ ಇಲ್ಲ ಇಲ್ಲ ಸರ್, ಇವಾಗ ಖಂಡಿತ ಸಮಸ್ಯೆ ಇಲ್ಲ. ಸುಳ್ಳು ಹೇಳ್ಬಾರ್ದಲ್ವಾ ಸರ್? ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್, ನಿಮ್ಮದಿಯ ಬದುಕನ್ ಕಾಣ್ತಾ ಇದೀವಿ ಸರ್. ಮಕ್ಕಳ ವಿದ್ಯಾಭ್ಯಾಸ, ಹೊಲದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿ ಗಂಡು ಮಕ್ಳು 10 ರೂಪಾಯಿ ದುಡಿದ್ರೆ ನಾವು 5 ರೂಪಾಯಿ ದುಡಿತಾ ಇದೀವಿ ಸರ್. ಒಬ್ಬರದು ಖರ್ಚು ಮಾಡಿದ್ರೆ ಒಬ್ಬರು ಸೇವಿಂಗ್ಸ್ ಮಾಡ್ಕೊಂತಿದೀವಿ ಸರ್. ಮನೆಯಲ್ಲಿ ನಮಗೆ ಒಂದು ಗೌರವ ಕೊಡ್ತಾ ಇದ್ದಾರೆ ಸರ್. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಏನೋ ಒಂದು ಮಾಡ್ತಾ ಇದಾರಲ್ಲ, ಮಾಡ್ತಾ ಇದಾರೆ ಅನ್ನೋದಕ್ಕೆ ಮುಖ್ಯವಾಗಿ ಸರ್ ಎಲ್ಲಾ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರೋದ್ರಿಂದ ಏನೋ ಏನೋ ನಮ್ಮ ಮನೆಯಲ್ಲಿ ಮಹಿಳೆಯರು ಒಂದು ಒಳ್ಳೆ ಉತ್ಪನ್ನ ಕೈ ಹಾಕಿದ್ದಾರೆ, ಒಳ್ಳೆ ಅಧಿಕಾರಿಗಳ ಜೊತೆಗಿದ್ದಾರೆ, ಅವ್ರು ಇವ್ರನ್ನ ಕೈ ಬಿಡಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲರಿಗೂ ಒಂಥರ ಗೌರವವಾದ ಭಾವನೆ ಇದೆ ಸರ್ ನಮ್ಮ ಮೇಲೆ. ಈಗ ಯಾರೇ ಆಗಲಿ ಒಬ್ಬ ಮಹಿಳೆ ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ. ನೀವು ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ, ನಿಮ್ಮ ಒಂದು ಗುಂಪಿನ ಸದಸ್ಯರ ಸಪೋರ್ಟ್ ಬೇಕಾಗುತ್ತೆ, ಇವರೆಲ್ಲ ಯಾವ ರೀತಿ ಸಹಕಾರ ಕೊಡ್ತಾರೆ ನಿಮ್ಗೆ? ಸರ್ ಏನಾದರೂ ಆರ್ಡರ್ ಬಂದಿದೆ ಮಾಡೋಣ ಅಂದರೆ ಸರ್ ವಿತ್ ಇನ್ ಸೆಕೆಂಡ್ ಒನ್ ಅವರ್ ಅಲ್ಲೇ ಎಲ್ಲರೂ ಜಾಯಿನ್ ಆಗ್ಬಿಡ್ತೀವಿ ಸರ್. ಏನಾದರೂ ಒಂದು ಒಬ್ಬೊಬ್ಬರಿಗೆ ಆರೋಗ್ಯ ಸರಿ ಇರಲ್ಲ ಸರ್, ಊರಿಗೆ ಹೋಗಿರ್ತಾರೆ, ಆಮೇಲೆ ಒಂದು ಇಬ್ಬರು ಮೂವರು ತುಂಬಾ ಚೆನ್ನಾಗಿರೋ ಸ್ಥಿತಿಯಲ್ಲಿದ್ದಾರೆ ಸರ್, ಅವ್ರು ಬಂದು ಅದರಲ್ಲಿ ಭಾಗವಹಿಸೋದಿಲ್ಲ ಸರ್, ಅವರಿಗೆ ಆ ಲಾಭಾಂಶವನ್ನು ಹಂಚಿಕೊಡೋದಿಲ್ಲ ಸರ್. ಯಾರು ಬಂದು ಇಲ್ಲಿ ಕಷ್ಟಪಡ್ತೀವೋ ಅವ್ರು ಹಂಚ್ಕೊಂತೀವಿ ಸರ್. ಎಲ್ಲರೂ ಸೇರ್ತೀವಿ, ರಾತ್ರಿ 8 ಗಂಟೆ ಆಗಲಿ 12 ಗಂಟೆ ಆಗಲಿ ಸರ್ ಎಲ್ಲರೂ ಶ್ರಮ ವಹಿಸಿ ಎಲ್ಲರೂ ಮಾಡ್ತೀವಿ ಸರ್. ಪ್ಯಾಕೆಟ್ ಇಷ್ಟು ಪ್ಯಾಕೆಟ್ ಬಂದಿದೆ ಲೆಕ್ಕ ಇಟ್ಕೊಂತೀವಿ ಸರ್, ಎಲ್ಲ ಹೋಗ್ಬಿಡ್ತೀವಿ. ಬೆಳಿಗ್ಗೆ ಮಾರ್ಕೆಟಿಂಗ್ ಹೋಗೋರು ಯಾರಿದ್ದಾರೆ ಹೋಗ್ಬಿಡ್ತೀವಿ ಸರ್. ಇವಾಗ ಉತ್ತರ ಪ್ರದೇಶದಲ್ಲಿ ಅದೇ ಡೇಟ್ ಸ್ಟಾಲ್ ಬಂತು ಸರ್ 1 ತಿಂಗಳು, ಅಲ್ಲಿಗೆ ಹೋದ್ರು ಸರ್. ಕೇರಳ ಸ್ಟಾಲ್ ಬಂತು ಸರ್ ಅದೇ ಡೇಟಲ್ಲೇ, ಅಲ್ಲಿಗೆ ಇಬ್ರು ಹೋದ್ರು ಸರ್. ವಿಧಾನಸೌಧದಲ್ಲಿ ಅದೇ ಡೇಟಲ್ಲೇ ಸ್ಟಾಲ್ ಬಂತು ಸರ್, ಅಲ್ಲಿ ಇಬ್ರು ಅಟೆಂಡ್ ಮಾಡಿದ್ವಿ ಸರ್. ಎಲ್ಲನೂ ಇಲ್ಲೇ ಸ್ಟಾಲ್ ಇದೆ ಅಂದ್ರೂ ನಾನೇ ಹೋಗ್ಬೇಕು ನೀನೇ ಹೋಗ್ಬೇಕು ಅನ್ನೋದೇನಿಲ್ಲ ಸರ್, ಇಬ್ಬಿಬ್ಬಿಬ್ರು ಎಲ್ಲದಕ್ಕೂ ಹೋಗ್ಬಿಡ್ತೀವಿ ಸರ್. ಹಂಗ ಹೋದ್ರೆ ಅಲ್ವಾ ಸರ್ ನಮ್ಮ ಉತ್ಪನ್ನ ಪ್ರಚಾರ ಆಗಕ್ ಸಾಧ್ಯ. ಹಾಗಾಗಿ ಎಲ್ಲರೂ ಆ ತರ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಮಹಿಳೆಯರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತವೆ ಒಂದು ಗುಂಪಲ್ಲಿ ಅಂತ ಹೇಳ್ತಿರ್ತಾರೆ, ನಿಮ್ಗೆ ಇದುವರೆಗೆ ಯಾವ್ದೇ ರೀತಿ ಆತರ ಸಿಚುವೇಶನ್ ಅಥವಾ ಆತರ ಸಮಸ್ಯೆಗಳು ಯಾವತ್ತೂ ಎದುರಾಗಿಲ್ಲ? ಬಂದಿದೆ ಸರ್, ಬಂದಿದೆ ಸರ್. ಅಂದ್ರೆ ಏನ್ ಬಂದಿದೆಯೋ ಎಷ್ಟು ಬಂದಿದೆಯೋ ಇವ್ರೇನಾದ್ರು ತಗೊಂಡ್ಬಿಡ್ತಾರಾ ಮಾಡ್ತಾರಾ, ಹಾಗಾಗಿ ನಾವು ಪಾರದರ್ಶಕವಾಗಿ ಬುಕ್ ಅಲ್ಲಿ ಬರೆದಿಟ್ಬಿಡ್ತೀವಿ ಸರ್. ಯಾರಿಗೂ 1 ರೂಪಾಯಿ ಡೌಟ್ ಬರಬಾರ್ದು ಸರ್. ಇವಾಗ 10 ಪೈಸಾ ಬರಲಿ 10 ಪೈಸಾ ಖರ್ಚಾಗಿರ್ಲಿ ಸರ್, ಅದಕ್ಕೆ ಒಬ್ಬ ಮಾಸ್ಟರ್ನ ಇಟ್ಟಿದೀವಿ ಸರ್ ಬರೆಯೋದಕ್ಕೆ. ಅಂದ್ರೆ ನಾನ್ ಬರೆದ್ರೆ ನನ್ನ ಇಷ್ಟಕ್ಕೆ ತಕ್ಕನಾಗಿ ಬರೀತೀನಿ, ನೀವು ಬರೆದ್ರೆ ನಿಮ್ ಇಷ್ಟಕ್ಕೆ ತಕ್ಕನಾಗಿ ಬರೀತೀರಿ ಅನ್ನೋದು ಬೇಡ ಸರ್. ಅದಕ್ಕೆ ಅಂತ ಒಬ್ಬ ಅಧಿಕಾರಿಗಳನ್ನ ನೇಮಿಸಿದೀವಿ ಸರ್, ಒಬ್ರು ಸರ್ ಬರ್ತಾ ಇದಾರೆ, ಸಂಘವನ್ನು ಬುಕ್ಸ್ ಬರೆಯಕ್ ಬರ್ತಾರೆ ಸರ್, ಅವರಿಗೆ ತಿಂಗಳ ಸ್ಯಾಲರಿ ಕೊಟ್ಬಿಡಿ ಸರ್. ಅಂದ್ರೆ ಒಂದು ದಿನಕ್ಕೆ ಬುಕ್ಸ್ ಗಳು ಎಲ್ಲಾ ಬುಕ್ಸ್ ಅನ್ನು ಮೇಂಟೈನ್ ಮಾಡಿದ್ರೆ 200 ರೂಪಾಯಿ ಫೀಸ್ ಮಾಡಿದೀವಿ ಸರ್. ಎಲ್ಲವನ್ನು ಬರೆದಿಟ್ಟು ಹೋಗ್ಬಿಡ್ತಾರೆ ಸರ್. 10 ರೂಪಾಯಿ ಕಡಿಮೆ ಬಂದು ಈ ವಾರದಲ್ಲಿ 2,500 ರೂಪಾಯಿ ಹೆಚ್ಚು ಕಮ್ಮಿ ಆಯ್ತು ಸರ್. ಅಂದ್ರೆ ಜನವರಿ ತಿಂಗಳಲ್ಲಿ ಅವರಿಗೆ ಬ್ಯಾಂಕ್ ಕಟ್ಟಕ್ಕೆ ಹೇಳಿ ದುಡ್ಡು ಕೊಟ್ಟಿದೀವಿ ಸರ್, ಅವರು ಮರ್ತ್ ಬಿಟ್ಟಿದ್ದಾರೆ, ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಅವ್ರ ನೆನಪೇ ಬಂದಿಲ್ಲ, ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಸರ್. ಈ ತಿಂಗಳಲ್ಲಿ ನಾವು ಇದು ಆಡಿಟರ್ ಮಾಡ್ತೀವಲ್ವಾ ಸರ್, ಕ್ಯಾಶ್ ಬುಕ್ ಬರೆದಾಗ ಅದು ನಮಗೆ 2,500 ರೂಪಾಯಿ ಎಲ್ಲಿ ನಿಂತಿದೆ ಅಂತ ಗೊತ್ತಾಗ್ಬಿಡ್ತು. ತಕ್ಷಣ ಮತ್ತೆ ಅವ್ರನ್ನ ಕರೆದು ಕೇಳಿದ್ವಿ, ಈ ತರ ಮಿಸ್ ಆಯ್ತಕ್ಕ ಅಂತಂದ್ರು, ಮತ್ತೆ ನಿನ್ನೆ ಬ್ಯಾಂಕ್ ಕಟ್ಟಿ ಮತ್ತೆ ಅದು ರೆಡಿ ಆಯ್ತು ಸರ್. ಆ ತರ ಬುಕ್ಗಳು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಇದ್ರೆ ಸರ್ ಯಾವತ್ತೂ ಬೇಜಾರುಗಳು ಆಗೋದಿಲ್ಲ ಸರ್. ಇತ್ತೀಚೆಗೆ ನಿಮಗೆ ರಾಜ್ಯ ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಸರ್ ತುಂಬಾ ಸಂತೋಷ ಆಯ್ತು ಸರ್, ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನಿಸ್ತು ಸರ್. ಏನೇ ಒಂದು ವಿದ್ಯೆ ಏನೇ ಒಂದು ಮಾಡ್ತೀವಿ ಅಂದ್ರೂ ಸರ್ ಗುರುಗಳ ಮಾರ್ಗದರ್ಶನ ಇರಬೇಕು ಸರ್. ಗುರುಗಳ ಮಾರ್ಗದರ್ಶನ ಇದ್ದಾಗ ಮಾತ್ರ ಆ ವಿದ್ಯೆ ಪೂರ್ಣ ಆಗುತ್ತೆ ಸರ್. ಗುರು ಇಲ್ಲದ ವಿದ್ಯೆ ಎಂದೂ ಪೂರ್ಣ ಆಗಲ್ಲ ಸರ್. ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಎಲ್ಲಾ ಒಂದು ಕೃಷಿ ಇಲಾಖೆಯಿಂದ, ಕೃಷಿ ವಿಜ್ಞಾನ ಕೇಂದ್ರದಿಂದ, ಒಂದು NRLM ಕಡೆಯಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸರ್ ನಾವು ಅಲ್ಲಿ ಆ ಹಂತದವರೆಗೂ ಹೋಗೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಿದ್ದೀನಿ ಸರ್. ಯಾವುದೋ ಒಂದು ಮೂಲೆಯಲ್ಲಿ ಮಾಡಿಕೊಂಡು ನನ್ನ ಪಾಡಿಗೆ ನಾವು ಮಾಡಿಕೊಂಡಿದ್ರೆ ಖಂಡಿತ ಅದು ನಮಗೆ ಆಗ್ತಿರ್ಲಿಲ್ಲ ಸರ್. ಒಂದು ಇಲಾಖೆ ಮುಖಾಂತರ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಅವರ ಮಾರ್ಗದರ್ಶನ ತಗೊಂಡು ಅವರಿಂದ ತರಬೇತಿ ತಗೊಂಡು ಮಾಡಿದ್ರೆ ಖಂಡಿತ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಇನ್ನ ಮುಂದೆ ನಾವು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೋಬೇಕು ಅನ್ನೋ ಒಂದು ಗುರಿನೂ ನಮ್ಮಲ್ಲಿ ಇದೆ ಸರ್. ಅಲ್ಲಿವರೆಗೂ ನಾವು ಎಫರ್ಟ್ ಹಾಕೇ ಆಗ್ತೀವಿ ಸರ್. ಇನ್ನು ಮುಂದೆ ಪ್ರಾರಂಭದಿಂದಲೂ ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಬಂದಿದ್ರ, ಈಗ ಒಂದು ತಿಂಗಳಿಗೆ ನಿಮ್ಗೆ ಆದಾಯ ಎಷ್ಟು ಬರುತ್ತೆ ಸರ್? 66,000 ರೂಪಾಯಿ ಸರ್ ಒಂದು ತಿಂಗಳಿಗೆ ನಾವು ದುಡಿತಾ ಇದೀವಿ ಸರ್. ನಿಮ್ ಗುಂಪಿಗೆ ಅಥವಾ ನಿಮ್ಗೆ ವೈಯಕ್ತಿಕವಾಗಿ? ಇಲ್ಲ ಸರ್, ಗುಂಪಿಗೆ. ಗುಂಪಿಗೆ ಸರ್. ಸಾಕಾಗುತ್ತೆ ಅನ್ಸುತ್ತಾ? ಸಮಾಧಾನ ಅನ್ಸುತ್ತೆ? ಸಮಾಧಾನ ಅನ್ಸುತ್ತೆ ಸರ್. ಏನೂ ಇಲ್ದಲೆ ಬಿಸಿಲಲ್ಲಿ ಹೋಗಿ ಎಷ್ಟು ಕಷ್ಟ ಪಡ್ತಿದೀವಿ ಸರ್. ಇವತ್ತು ಒಂದು 10 ರೂಪಾಯಿ ಬೇಕು ಅಂದ್ರೂ ಒಂದು ಹಳ್ಳಿಯಲ್ಲಿ ಎಷ್ಟು ಕಷ್ಟ ಇದೆ ಸರ್. ಒಂದು ಬೆಂಕಿ ಪಟ್ಟಣ ಇಲ್ಲ ಅಂದ್ರೂ ಮನೆ ನಡೆಯೋದಿಲ್ಲ ಸರ್. ನಾವು ಇಷ್ಟು ಹಣ ದುಡಿತಿದೀವಲ್ಲ ಸಾಕು ಅನ್ಸುತ್ತೆ ಸರ್. ಅಂದ್ರೆ ನಾವು ಕಷ್ಟ ಪಡ್ತಲೇ ಇದೀವಲ್ಲ ಸರ್, ನಾವು ಪರಿಶ್ರಮ ಪಡ್ತಿದೀವಿ, ಆ ಭಗವಂತ ನಮಗೆ ಪ್ರತಿಫಲ ನೀಡೇ ನೀಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಸರ್. ಸಾಕಷ್ಟು ಜನ ಮಹಿಳೆಯರು ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ತುಂಬಾ ಕಷ್ಟಪ್ಪ ಅನ್ನಂತ ಮಹಿಳೆಯರು ನಾವು ಸಾಕಷ್ಟು ನೋಡ್ತಾ ಇರ್ತೀವಿ, ಅಂತ ಮಹಿಳೆಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ಪ್ರತಿಯೊಬ್ಬ ಮಹಿಳೆಯಲ್ಲೂ ಅವರವರದೇ ಆದ ಒಂದು ವ್ಯಕ್ತಿತ್ವ ಖಂಡಿತ ಇರುತ್ತೆ ಸರ್. ಪ್ರತಿಭೆ ಅನ್ನೋದು ಇರುತ್ತೆ ಸರ್. ಆ ಪ್ರತಿಭೆ ಹೊರತರೋದಕ್ಕೆ ನಮಗೆ ಒಂದು ಇಲಾಖೆಗಳ ಸಪೋರ್ಟ್ ಬೇಕು ಸರ್. ಮತ್ತೆ ನಮಗೊಂದು ವೇದಿಕೆ ಬೇಕಾಗುತ್ತೆ ಸರ್. ಅದೆಲ್ಲವೂ ನಮಗೆ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಸಂಜೀವಿನಿ ಎನ್ಆರ್ ಎಲ್ಎಂ ಕಡೆಯಿಂದ ನಮಗೆ ಖಂಡಿತ ಸಪೋರ್ಟ್ ಇದೆ ಸರ್. ಅದಕ್ಕೆ ನಾವು ಹೋಗ್ಬೇಕು ಸರ್, ಹೊಟ್ಟೆ ಹಶಿವಾಗ್ತಿದೆ ಅಂತ ಹೋಗಿ ನಾವು ಕೇಳ್ಕೋಬೇಕು ಸರ್. ಕೇಳಿಕೊಂಡು ಒಂದು ಗುಂಪನ್ನು ರಚನೆ ಮಾಡಿಕೊಂಡ್ರೆ, ಸ್ವಸಹಾಯ ಸಂಘಗಳು ಅಂದರೆ ಎಷ್ಟು ತಾಶ್ಚರ್ಯವಾಗಿ ನೋಡ್ತಾರೆ ಸರ್. ಸಾಲ ತಗೊಂತಾರೆ, ಸಾಲ ಕಟ್ತಾರೆ. ಯಾರಾದರೂ ಬಂದಿದ್ದಾರೆ ಅಂದರೆ ಸಾಲ ಕೊಡ್ತೀರಾ, ಎಷ್ಟು ಸಾಲ ಕೊಡ್ತೀರಾ, ಅಷ್ಟೇ. ಸ್ವಸಹಾಯ ಸಂಘ ಅಂದರೆ ಅದೇ ಸೀಮಿತ ಅನ್ನೋ ಒಂದು ಭಾವನೆ ಎಲ್ಲರ ಮನಸ್ಸಲ್ಲೂ ಇದೆ ಸರ್. ಖಂಡಿತ ಆ ಸ್ವಸಹಾಯ ಗುಂಪಿನ ಒಳಗಡೆ ಹೋಗಿ ನೋಡಬೇಕು ಸರ್. ಅದರಲ್ಲಿ ಎಷ್ಟೊಂದು ವಿಚಾರಗಳಿದೆ, ಅದರಿಂದ ಏನೇನು ಪಡ್ಕೋಬಹುದು ಅನ್ನೋದು ಸರ್. ನಾವು ಇಲ್ಲಿಂದ ಉತ್ತರ ಪ್ರದೇಶವರೆಗೂ ಹೋಗಿದ್ದೀವಿ ಸರ್, ಇಲ್ಲಿಂದ ಜೈಪುರ್ವರೆಗೂ ಹೋಗಿದ್ದೀವಿ ಸರ್. ಒಂದು ರೂಪಾಯಿ ನಾವು ಖರ್ಚು ಮಾಡಿಲ್ಲ ಸರ್. ಎಲ್ಲ ಸರ್ಕಾರನೇ ಖರ್ಚು ಮಾಡಿ ಊಟದಿಂದ, ನಮ್ಮ ವಸತಿಯಿಂದ, ಬರೋದ್ರಿಂದ, ಹೋಗೋದ್ರಿಂದ, ತಂದೆಯ ರೀತಿ, ತಾಯಿಯ ರೀತಿ ನಮ್ಮ ಜೊತೆಗೆ ಬಂದು ವ್ಯಾಪಾರ ಮಾಡೋದ್ ಕಡೆಯಿಂದ ಹಿಡ್ಕೊಂಡು ನಮ್ಮನ್ನ ಮನೆಗೆ ಕರ್ಕೊಂಡು ಬರೋವರೆಗೂ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಸರ್. ಇದಕ್ಕಿಂತ ಒಂದು ಒಂದು ಸದುಪಯೋಗ ಬೇರೆ ಎಲ್ಲಿ ಸಿಗುತ್ತೆ ಸರ್ ನಮಗೆ? ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ, ಮಾರಾಟ, ಇದೆಲ್ಲ ನಿಮಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆಯಾ? ತುಂಬಾ ಸಂತೋಷ ನೆಮ್ಮದಿ ಇದೆ ಸರ್. ನಾನು ಬೇರೆಯವರ ಹೊಲದಲ್ಲಿ 2002ರಲ್ಲಿ ಹಾಲೂರಲ್ಲಿ ಬೇರೆಯವರ ಹೊಲದಲ್ಲಿ ಜೀತದಾಳಾಗಿ ಬಂದು ಕೆಲಸ ಮಾಡಿದ್ದೀನಿ ಸರ್. ಅಂದ್ರೆ ನಮ್ಮ ಹೊಲದಲ್ಲಿ ಕರೆಂಟಿನ ಸಮಸ್ಯೆ ಸರ್. ಹಿರಿಯೂರಿಂದ ತಗೊಂಡ್ರು ಲಾಸ್ಟ್ ಪಾಯಿಂಟ್ ಆಗುತ್ತೆ ಸರ್. ಗೌನಹಳ್ಳಿಯಿಂದ ತಗೊಂಡ್ರು ಲಾಸ್ಟ್ ಪಾಯಿಂಟ್ ಆಗುತ್ತೆ ಸರ್. ಮೋಟರ್ ಎತ್ಕೊಂತಾ ಇಲ್ಲ ಸರ್, ತೆಂಗಿನ ಗಿಡಗಳೆಲ್ಲ ಒಣಗೋಗ್ತಾ ಇತ್ತು ಸರ್. ಮಕ್ಕಳ ವಿದ್ಯಾಭ್ಯಾಸ, ನನ್ನ ಮನೆತನಕ್ಕೋಸ್ಕರ ಬೇರೆಯವರ ಹೊಲದಲ್ಲಿ ಡೈಲಿ 70 ರೂಪಾಯಿ ಕೂಲಿಗೋಸ್ಕರ ಬಂದು ಕೆಲಸ ಮಾಡಿದೀವಿ ಸರ್. ನಾನು ನಮ್ಮ ಗಂಡ ಇವತ್ತು 80 ಲಕ್ಷ ಹಾಕಿ ಹೊಲ ತಗೊಂಡ್ವಿ ಸರ್. ಈಗ ಮನೆ ಕಟ್ಟಿಸ್ತಾ ಇದ್ದೀವಿ. ಇದೆಲ್ಲವೂ ಎಷ್ಟು ಸಂತೋಷ ತರ್ತಾ ಇದೆ ಅಂದ್ರೆ ಸರ್, ಈ ತರ ನಾನು ಮೌಲ್ಯವರ್ಧನೆಯಲ್ಲಿ ತೊಡಗಿ ನಾನು ಇವತ್ತು ವಿಸ್ತಾರವಾಗಿದ್ದೀವಿ ಸರ್. ಸಿರಿಧಾನ್ಯಗಳನ್ನು ಬೆಳೆದು ಇದರಿಂದ ಒಂದು ಮೌಲ್ಯವರ್ಧನೆಗೆ ತೊಡಗಿ ಇದರಿಂದ ಎಲ್ಲಾ ಕಡೆನೂ ನಾನು ಗುರುತಿಸಿಕೊಂಡು ಒಂಥರ ತುಂಬಾ ಸಂತೋಷ ಆಗ್ತಾ ಇದೆ ಸರ್. 70 ರೂಪಾಯಿ ಕೂಲಿ ಮಾಡ್ತಿದ್ದಂತ ಮಹಿಳೆ ಇವತ್ತು 80 ಲಕ್ಷ ರೂಪಾಯಿ ಹೊಲ ತಗೋಣ ಮಟ್ಟಕ್ಕೆ ಬೆಳೆದಿದ್ರೆ ಅಂದ್ರೆ ನಮಗೂ ಸಂತೋಷ ಆಗುತ್ತೆ ಮೇಡಮ್. ಈ ನಿಮ್ಮೆಲ್ಲ ಈ ಮಾತುಗಳು ಸಾಕಷ್ಟು ಮಹಿಳೆಯರಿಗೆ ಸ್ಫೂರ್ತಿ ಕೊಡ್ತವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತ ಮಹಿಳೆಯರು, ರೈತ ಬಾಂಧವರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನನ್ನು ಸಂಪರ್ಕ ಮಾಡೋದಕ್ಕಿನ್ನ ಸರ್, ಆಯಾಯ ತಾಲೂಕುಗಳಲ್ಲಿ ಕೃಷಿ ಇಲಾಖೆಗಳಿದೆ ಸರ್. ಕೃಷಿ ಇಲಾಖೆಗಳಲ್ಲಿ ಹೋಗ್ಬಿಟ್ಟು ಈ ತರ ನಾವು ಒಂದು ಆತ್ಮ ಅನ್ನೋ ಒಂದು ಗ್ರೂಪ್ ಅನ್ನು ರಚನೆ ಮಾಡ್ಕೊಂತೀವಿ ಅಂತ ಹೇಳಿ ಅಲ್ಲಿ ತಾಂತ್ರಿಕ ಸಲಹೆಗಾರರು ಇರ್ತಾರೆ ಸರ್. ಅವ್ರನ್ನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಮತ್ತೆ ಆಯಾಯ ತಾಲೂಕುಗಳಲ್ಲೇ ನಮ್ಮ NRLM ಅನ್ನೋ ಒಂದು ಕಡೆಯಿಂದ ಸಂಜೀವಿನಿ ಅನ್ನೋ ಒಂದು ಬಡತನ ನಿರ್ಮೂಲನಾ ಮಹಿಳೆಯರು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಡೆನೂ ಹಣ ಸಹಾಯನೂ ಮಾಡಿಕೊಡ್ತಿದ್ದಾರೆ ಸರ್. ಒಬ್ಬ ಮಹಿಳೆಗೆ 25,000-40,000 ರೂಪಾಯಿವರೆಗೂ ಸಾಲ ನೀಡ್ತಾ ಇದ್ದಾರೆ ಸರ್. ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತಾ ಇದ್ದಾರೆ ಸರ್. ಅದರ ಸಪೋರ್ಟು ನಮಗೆ ಸಿಗುತ್ತೆ ಸರ್. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ತ್ರೀಶಕ್ತಿ ಗುಂಪುಗಳು ಅಂತ ರಚನೆ ಮಾಡ್ಕೋಬಹುದು ಸರ್. ಆ ಗುಂಪಲ್ಲಿ ರಚನೆ ಮಾಡಿಕೊಂಡು ಆ ಇಲಾಖೆಗಳಲ್ಲಿ ಅವರ ಭೇಟಿ ಮಾಡಿದರೆ ಸರ್, ಅವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಸರ್. ಎಲ್ಲಿ ನಾವು ಯಾವ ಸ್ಥಳದಲ್ಲಿದ್ದೀವೋ ಸರ್, ಆಯಾಯ ತಾಲೂಕುಗಳಲ್ಲೇ ಹೋಗಿ ನಾವು ಇವ್ರನ್ನೆಲ್ಲವನ್ನು ಸಂಪರ್ಕ ಮಾಡಬಹುದು ಸರ್. ಕೃಷಿ ಇಲಾಖೆ ಸಂಪರ್ಕ ಮಾಡಬಹುದು ಸರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಪರ್ಕ ಮಾಡಬಹುದು ಸರ್. NRLM ತಾಲೂಕು ಪಂಚಾಯತಿಗಳಲ್ಲಿ ಹೋಗಿ ಸಂಪರ್ಕ ಮಾಡಬಹುದು ಸರ್. MBK ಅಂತ ತಗೊಂತಿದ್ದಾರೆ ಸರ್, LCRP ಅಂತ ತಗೊಂತಾ ಇದ್ದಾರೆ ಸರ್, ಪಶು ಸಖಿ ಅಂತ ತಗೊಂತಿದ್ದಾರೆ ಸರ್, ಕೃಷಿ ಸಖಿ ಅಂತ ತಗೊಂತಾ ಇದ್ದಾರೆ ಸರ್, ಬ್ಯಾಂಕ್ ಸಖಿ ಅಂತ ತಗೊಂತಾ ಇದ್ದಾರೆ ಸರ್. ಕೆಲಸ ಇದೆ, ಗೌರ್ಮೆಂಟ್ ಕೆಲಸಗಳು ಸರ್, ಬನ್ನಿ ಕೆಲಸ ಮಾಡಿ ಅಂದ್ರೆ ಅದರ ಮಾರ್ಗದರ್ಶನ ಇಲ್ದಲೆ ಎಷ್ಟೋ ಹಳ್ಳಿಗಳಲ್ಲಿ ಬರ್ತಾ ಇಲ್ಲ ಸರ್. ಈ ಮಾರ್ಗದರ್ಶನವೆಲ್ಲ ತಗೊಂಡು ತಾಲೂಕು ಪಂಚಾಯತಿಯಲ್ಲಿ ಹೋಗ್ಬಿಟ್ಟು ಸರ್ ಏನ್ ಕೆಲಸ ಇದೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಎಲ್ಲರೂ ಒಂದು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅವಕಾಶಗಳು ಸಿಕ್ಕಿದೆ ಸರ್, ಅದನ್ನ ಸದುಪಯೋಗ ಪಡಿಸ್ಕೊಳಕ್ ಗೊತ್ತಾಗ್ತಾ ಇಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಮಾರ್ಗದರ್ಶನ ಇಲ್ಲ ಸರ್, ಮಾಹಿತಿಗಳು ನಮ್ಮ ಕೈಗೆ ಬಂದು ತಲುಪ್ತಾ ಇಲ್ಲ ಸರ್. ಹಳ್ಳಿ ರೈತ ಮಹಿಳೆಯರಿಗೆ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸತ ನಾವು ಕೇಳಿದ್ರು ಸಿಗುತ್ತೆ ಸರ್. ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ ಫೋನ್ ನಂಬರ್ ಹೇಳಲಿಕ್ಕಾಗತ್ತಾ? ಹೇಳ್ತೀವಿ ಸರ್, 8197-5950-72. ಸುಮತಿ ಅಂತ ನನ್ನ ಹೆಸರು. ರೈತ ಬಾಂಧವರೇ, ಇದು ಹಿರಿಯೂರು ತಾಲೂಕು ವಾಣಿ ವಿಲಾಸಪುರದ ರೈತ ಮಹಿಳೆ ಶ್ರೀಮತಿ ಪಿ ಸುಮತಿ ಅವರ ಮೊಬೈಲ್ ಸಂಖ್ಯೆ 8197-59-5272. ಬಹಳ ಸಂತೋಷ ಸುಮತಿ ಅವರೇ, ಇದುವರೆಗೂ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾರಾಟ ಇದ್ರ ಬಗ್ಗೆ ಸಾಕಷ್ಟು ನಮ್ಮ ರೈತ ಮಹಿಳೆಯರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ, ಎಲ್ಲ ಅನುಕೂಲ ಪಡ್ಕೊಂಡ್ಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಂಧುವರೇ, ಇದುವರೆಗೂ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಹಿರಿಯೂರು ತಾಲೂಕು ವಾಣಿವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಮತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದುವರೆಗೂ ಈ ರೈತ ಮಹಿಳೆಯನ್ನ ಸಂದರ್ಶನ ಮಾಡಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕೃಷಿಕ ಬಂಧವರೇ, ಗಮನಿಸಿ, ದಾವಣಗೆರೆ ಜಿಲ್ಲೆಯಾದ್ಯಂತ ಭತ್ತದ ಬೆಳೆಯು ಹೂವಾಡುವ ಹಾಗೂ ಕಾಳು ಕಟ್ಟುವ ಹಂತದಲ್ಲಿದ್ದು, ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ರಾತ್ರಿ ಹಾಗೂ ನಸುಕಿನ ವೇಳೆಯಲ್ಲಿ ಮಳೆಯಾಗುತ್ತಿದ್ದು, ಭತ್ತದ ಬೆಳೆಯಲ್ಲಿ ಕಾಳು ಬಣ್ಣ ಕೆಡುವ ಶಿಲೀಂಧ್ರ ರೋಗವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು, ಮುಂಜಾಗ್ರತಾ ಕ್ರಮವಾಗಿ ಹೊಡೆ ಅಥವಾ ತೆನೆ ಹಿರಿದ ಭತ್ತದ ಬೆಳೆಗೆ 4 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 0.6 ಗ್ರಾಂ ಟ್ರೈಸೈಕ್ಲೋಸೋಲ್ 75 WP ಅಥವಾ 1 ಮಿಲಿಲೀಟರ್ ಎಡಿಫಿನ್ ಪಾಸ್ 50 EC ಅಥವಾ 1 ಮಿಲಿಲೀಟರ್ ಕಿಟಾಜಿನ್ 48 EC ಇವುಗಳಲ್ಲಿ ಯಾವುದಾದರೂ ಒಂದನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಎಕರೆಗೆ 250-300 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗಬಹುದು. ನೀರಿನೊಂದಿಗೆ ಸಗಣಿ ರಾಡಿಯನ್ನ ಬೆಳೆಗಳಿಗೆ ಹರಿಸುವುದರಿಂದ ರೋಗದ ಬಾಧೆಯು ಕಡಿಮೆಯಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ತಿಳಿಸಲಾಗಿದೆ. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीबी के बारे में ज्यादा जानकारी के लिए 1800-11-6666 पर संपर्क करें. ರೈತ ಬಂಧುವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಏರ್ಪಡಿಸಲಾಗಿದೆ. ನಾಳಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ, ಅಂದರೆ ಜಾನುವಾರುಗಳಿಗೆ ನೀಡುವ ಮೇವು, ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳ ನಿರ್ವಹಣೆ ಹಾಗೂ ಚಿಕಿತ್ಸಾ ಕ್ರಮಗಳು, ಹೀಗೆ ಇನ್ನು ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿ ಪ್ರಸನ್ನಕುಮಾರ್, ಉಪನಿರ್ದೇಶಕರು ಪಾಲಿಕ್ಲಿನಿಕ್ ಪಶುಸಂಗೋಪನೆ ಇಲಾಖೆ ಚಿತ್ರದುರ್ಗ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ರೈತ ಬಾಂಧವರೇ, ತಪ್ಪದೇ ಕೇಳಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:51 ನಿಮ್ಮ ಚಿತ್ರದುರ್ಗದ ಎಫ್ಎಂನಲ್ಲಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆಯನ್ನು ಕೇಳೋಣ. ಹಾಡಿರುವವರು ಪುತ್ತೂರು ನರಸಿಂಹ ನಾಯಕ್. ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ಧನ ಪ್ರೀತಿ ಲೈ ತನು ತ್ರಯದೊಳಗೆ, ಧನ ಪ್ರೀತಿ ಲೈ ತನು ತ್ರಯದೊಳಗೆ, ದಿನಾನು ಗೂಡಲು ಬಾಗಳತಿ, ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಮೊದಲಿಗೆ ತಾಯಾದಿ ನನ್ನ ಹೆಂಡತಿ, ಮತ್ತ ಸದನಕ್ಕ ಸೊಸಿಯಾದಿ ನನ್ನ ಹೆಂಡತಿ. ಮೊದಲಿಗೆ ತಾಯಾದಿ ನನ್ನ ಹೆಂಡತಿ, ಮತ್ತ ಸದನಕ್ಕ ಸೊಸಿಯಾದಿ ನನ್ನ ಹೆಂಡತಿ. ಮುದದಿಂದ ಮೋಹಿಸಿ ಮದುವ್ಯಾದವನಿಗೆ, ಮುದದಿಂದ ಮೋಹಿಸಿ ಮದುವ್ಯಾದವನಿಗೆ, ಬಗೆ ಬಗೆ ತಣಿಸಿದೆ ನನ್ನ ಹೆಂಡತಿ. ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ.